ಹೇಳ್ತೀವಿ ಅಥವಾ ಕೆಲವು ಭಾಗದಲ್ಲಿ ಅದನ್ನ ಬಣೆಯನ್ನ ಹಾಕೋದು ಅಂತ. ಸೊ ಈ ವಿಧಾನವನ್ನು ನಾವು ಅನುಸರಿಸಬೇಕಾದ್ರೆ ಯಾವುದೇ ಒಣಮೇವಿಗೆ ಯಾವುದೇ ಬೆಳೆಯನ್ನು ಬೆಳೆದಿರತಕ್ಕಂಥ ಒಣಮೇವನ್ನು ಶೇಖರಿಸ್ತಾರೆ. ನಾವು ಕುಯಿಲಾದ ನಂತರ ಒಕ್ಕಣೆ ಮಾಡಿದ ಆದ ನಂತರ ಈ ಮೇವನ್ನು ನಾವು ಮೆದೆ ಹಾಕ್ತಕ್ಕಂಥ, ಇದರಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶಗಳಂದ್ರೆ, ಸೊ ಅದರಲ್ಲಿ ಇರ್ತಕ್ಕಂಥ ಜೋಳದ ಕಡ್ಡಿ ಅಥವಾ ಭತ್ತದ ಹುಲ್ಲು ಅದು ಚೆನ್ನಾಗಿ ಒಣಗಿರ್ಬೇಕು. ಅಂದ್ರೆ ಸರಿ ಸುಮಾರು ಶೇಕಡ ಅದರಲ್ಲಿರ್ತಕ್ಕಂಥ ತೇವಾಂಶ 10% ಕಡಿಮೆ ಇದ್ದಾಗ ಏನಾಗುತ್ತೆ, ನಾವು ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲವಾದಲ್ಲಿ ಏನಾಗುತ್ತೆ, ಅದರಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಶೇಖರಣೆ ಮಾಡಿದಾಗ ಅದರಲ್ಲಿ ಶಿಲೀಂಧ್ರ ಅಥವಾ ಬೂಸ್ಟ್ ಬರ್ತಕ್ಕಂಥ ಸಂದರ್ಭಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ಅದು ಜಮೀನಲ್ಲೇ ಚೆನ್ನಾಗಿ ಒಣಗಿರ್ಬೇಕಾಗಿರುತ್ತೆ. ಜೊತೆಯಲ್ಲಿ ನಾವು ಮೆದೆ ಹಾಕ್ಬೇಕಾದ್ರೆ ಅದನ್ನ ಕಂತೆಗಳ ರೂಪದಲ್ಲಿ ಮಾಡ್ಬೇಕಾಗುತ್ತೆ. ಅಂದ್ರೆ ಕಟಾವ್ ಮಾಡಿ ಆದ ನಂತರ, ಒಕ್ಕಣೆ ಮಾಡಿ ಆದ ನಂತರ ಅದನ್ನ ನಾವು ಬಂಡ್ಲಕ್ ಮಾಡಿದ್ರೆ ಅಥವಾ ಅದನ್ನ ನಾವು ಮೆದೆ ಹಾಕ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಹಾಗಾದ್ರೆ ಇದನ್ನ ಮೆದೆ ಹಾಕೋದು ಯಾವ ರೀತಿ ಹಾಕೋದು ಅಂತಂದ್ರೆ, ಬಹಳಷ್ಟು ರೈತ ಬಂದರು ಬಹಳ ಹಿಂದಿನ ಕಾಲದಿಂದ ಮೆದೆ ಹಾಕೋದನ್ನ ಎಲ್ರಿಗೂ ಗೊತ್ತಿರ್ತದೆ. ಆದ್ರೆ ಕೆಲವೊಂದು ನಾವು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ಅದು ನಾವು ಬಣೆ ಹಾಕಿದಾಗ ಅಲ್ಲಿ ನೀರು ನಿಂತ್ಕೊಳ್ಳೋ ವ್ಯವಸ್ಥೆಯಲ್ಲಿ ಇರುತ್ತೆ, ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಸೊ ಅದನ್ನ ಎತ್ತರ ಪ್ರದೇಶದಲ್ಲಿ ಹಾಕ್ಬೇಕಾಗುತ್ತೆ. ಸೊ ಒಂದು ಇನ್ನೊಂದು ಏನಾದ್ರೆ ಮಳೆ ಬಂದಾಗ ಕೂಡ ಅದು ತೊಯ್ದಂತೆ ಅಥವಾ ನೆನೆಯದಂತೆ ಅದಕ್ಕೆ ನಾವು ಸಂರಕ್ಷಣೆ ಮಾಡ್ಬೇಕಾಗುತ್ತೆ. ಯಾವ ರೀತಿ ಮಾಡೋದಾದ್ರೆ, ನಾವು ಕಂತೆಗಳನ್ನ ಹಾಕ್ಬೇಕಾದ್ರೆ ಕೆಳಗಡೆ ಯಾವುದೇ ಮರದ ದಿಮ್ಮಿಗಳನ್ನ ಹಾಕ್ಬೇಕಾಗುತ್ತೆ ನಮ್ಮ ಭೂಮಿ ಮೇಲೆ. ಸೊ ಅವಾಗ ಏನಾಗುತ್ತೆ, ಮಳೆಯಿಂದ ಬಂದಂತ ನೀರು ಇದಕ್ಕೆ ಸೇರದಂತೆ ಅನುಕೂಲ ಆಗುತ್ತೆ. ಇಲ್ಲ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಕೆಳಗಡೆ ಕಲ್ಗಳನ್ನಾದ್ರೂ ಹಾಕ್ಬೋದಾಗಿರುತ್ತೆ. ಒಂದು ಇದನ್ನ ನಾವು ಮೆದೆ ಹಾಕ್ತಾ ಹಾಕ್ತಾ ಹಾಕ್ತಾ ಕೊನೆಗೆ ನಾವು ಎಲ್ಲಾ ನಮ್ಮ ಇರ್ತಕ್ಕಂಥ ಮೇವನ್ನ ನಾವು ಮೆದೆ ಮಾಡಿ ಆದಂತ ಗೋಪುರವಾಗಿ ಅದನ್ನ ನಾವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ, ಮುಗಿಸ್ಬೇಕಾಗುತ್ತೆ. ಯಾಕೆಂದ್ರೆ ಮಳೆ ಬಿದ್ದಂತ ಸಂದರ್ಭದಲ್ಲಿ ಆ ಒಂದು ಮೆದೆ ಒಳಗಡೆ ಹೋಗದಂತೆ ಸರಾಗವಾಗಿ ನೀರು ಹೊರಗಡೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಲವ ರೈತರು ಏನ್ ಮಾಡ್ತಾರಂದ್ರೆ, ಈ ಒಣಮೇವನ್ನ ಮೆದೆ ಹಾಕ್ಬೇಕಾದ್ರೆ ಅದನ್ನ ಪದರಗಳ ಪದರ ರೂಪದಲ್ಲಿ ಹಾಕ್ತಾ ಇರ್ಬೇಕಾದ್ರೆ ಹರಳು ಉಪ್ಪನ್ನು ಕೂಡ ಹಾಕ್ತಾ ಹೋಗ್ತಾರೆ. ಹರಳು ಉಪ್ಪನ್ನ ಹಾಕ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ಉಪಯೋಗ ಏನಪ್ಪಾ ಅಂತಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಉಪ್ಪಿನಕಾಯಿಗೆ ಉಪ್ಪನ್ನು ಹಾಕ್ತಿವಿ, ಯಾಕಂದ್ರೆ ಬಹಳಷ್ಟು ದಿನ ಅದು ಕೆಡದೆ ಅಂತಿಲ್ಲ, ಅದರಲ್ಲೂ ಸ್ವಲ್ಪ ಹೆಚ್ಚಾಗಿ ನಾವು ಹಾಕ್ತಿವಿ ಒಂದು. ಹಾಗೆ ಇದರಲ್ಲೂ ಕೂಡ ಏನಾದ್ರೂ ಅದರಲ್ಲಿ ಸ್ವಲ್ಪ ಪ್ರಮಾಣದ ತೇವಾಂಶ ಹೆಚ್ಚಾದಂತ ಸಂದರ್ಭದಲ್ಲಿ ಆ ತೇವಾಂಶನ ಹೊರಗಡೆ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ಒಂದು. ಮತ್ತೆ ನಾವು ಪ್ರಿಸರ್ವೇಟಿವ್ ಅಂತ ಹೇಳ್ತೀವಿ, ಅಂದ್ರೆ ಕೆಡದಂತೆ ಕಾಪಾಡ್ತಕ್ಕಂಥದ್ದು. ಅಂದ್ರೆ ಜೊತೆಯಲ್ಲಿ ಮೇವು ಸ್ವಲ್ಪ ಮೆದುವಾಗಿ ಅದು ರುಚಿಕರವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಸೊ ಅದನ್ನ ಕೆಲವು ರೈತರು ಹರಳು ಉಪ್ಪನ್ನ ಮೆರೆಯ ರೂಪದಲ್ಲಿ ಹಾಕ್ಬೇಕಾದ್ರೆ ಪದರ ಪದರ ರೂಪದಲ್ಲಿ ಹಾಕ್ತಾ ಹೋಗ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾದಂತ ಒಂದು ಮೆದೆ ಹಾಕುವಂತ ಒಂದು ಅಥವಾ ಬಣೆ ಹಾಕುವುದು ಅಂತ ನಾವು ಹೇಳ್ತೀವಿ, ಒಣಮೇವನ್ನ ಶೇಖರಣೆ ಅಥವಾ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತ ನಾವು ಹೇ ಮೇಕಿಂಗ್ ಅಂತ ಹೇಳ್ತೀವಿ ಅಥವಾ ಒಣ ಹಸಿರು ಮೇವು ಅಂತ ಕೂಡ ಹೇಳ್ತೀವಿ. ಈ ಒಣ ಹಸಿರು ಮೇವು ಅಂದ್ರೆ ಏನು ಅಂತಂದ್ರೆ, ಪೂರ್ಣವಾಗಿ ನಾವು ಒಕ್ಕಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ನಾವು ಮೇವಿಗೆ ಅಂತಲೇ ಕೆಲವೊಂದು ಬೆಳೆಗಳನ್ನ ಬೆಳೆದಂತ ಸಂದರ್ಭದಲ್ಲಿ, ಅಂದ್ರೆ ಅದರಲ್ಲಿ ಬಹುಮುಖ್ಯವಾದಂತ ಬಹುವಾರ್ಷಿಕ ಬೆಳೆಗಳಾದಂತ ಗಿನಿ, ರೋಟ್ ಅಥವಾ ಹುರುಳಿ ಕೂಡ ಇರಬಹುದು. ಇಂಥದನ್ನ ನಾವು ಮೇವಿಗೆ ಬೆಳೆಯೋದಕ್ಕಿಂತ ಕಾಳಿಗಿಂತ ಮೇವಿಗೆ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಕಾಳು ಕಟ್ಟಿ ಆದಂತ ಸಂದರ್ಭದಲ್ಲಿ ಆ ಹಸಿರತೆಯಲ್ಲಿ ಇರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಹಸಿರಾಗಿ ಇರುತ್ತೆ, ಪೂರ್ಣವಾಗಿ ಒಣಗಿರಲ್ಲ. ಅಂಥದನ್ನು ನಾವು ಇದು ಹಾಗೆ ಅಲ್ಲೇ ಚಿಕ್ಕ ಚಿಕ್ಕದಾಗಿ ಮೆರೆ ಆಗ್ತಕ್ಕಂಥದ್ದು. ಸೊ ಆವಾಗ ಏನಾಗುತ್ತೆ ಅಂದ್ರೆ, ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಬಹಳಷ್ಟು ಆವಿಯಾಗಿ ಹೋಗಿರುತ್ತೆ, ಬಟ್ ಅದ್ರ ಮೇವು ಹಸಿರತೆಯನ್ನು ಹೊಂದಿರುತ್ತೆ. ಇದನ್ನ ನಾವು ಒಣ ಹಸಿರು ಮೇವು ಅಂತಾನು ಕೂಡ ಹೇಳ್ತೀವಿ, ಹೇ ಮೇಕಿಂಗ್ ಅಂತ ಹೇಳ್ತೀವಿ. ಸೊ ಈ ಹೇ ಮೇಕಿಂಗ್ ಆಗ್ತಕ್ಕಂಥ ಒಂದು ಒಣಮೇವಿನ ಸಂರಕ್ಷಣಾ ವಿಧಾನ ಇದು ಹುರುಳಿಗೆ ಬಹಳ ಮುಖ್ಯವಾಗಿ ಹೊಂದ್ಕೊಳ್ಳುತ್ತೆ. ಜೊತೆಯಲ್ಲಿ ಅಲಸಂದೆ ಮೇವನ್ನು ಕೂಡ ನಾವು ಈ ವಿಧಾನದಲ್ಲಿ ನಾವು ಸಂರಕ್ಷಣೆಯನ್ನು ಮಾಡಬಹುದಾಗಿರುತ್ತೆ. ಮತ್ತೆ ಬಹುವಾರ್ಷಿಕ ಮೇವಾದಂತ ಗಿನಿ ಮತ್ತು ರೋಟ್ ಹುಲ್ಲುಗಳನ್ನು ಕೂಡ ನಾವು ಈ ಒಂದು ವಿಧಾನದಲ್ಲಿ ಸಂರಕ್ಷಣೆಯನ್ನ ಮಾಡ್ಕೋಬಹುದಾಗುತ್ತೆ. ಇವೆರಡು ಬಹಳ ಮುಖ್ಯವಾದಂಥದ್ದು. ಇದ್ರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಬೇಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಬೇಲಿಂಗ್ ಅಂತಂದ್ರೆ ಅದಕ್ಕೆ ಆದಂತ ಒಂದು ಯಂತ್ರಗಳು ಬಂದಿದೆ. ಅಂದ್ರೆ ಈಗ ನಾವು ಉದಾಹರಣೆಗೆ ನಾವು ನಮ್ಮ ಜಮೀನಲ್ಲಿ ಈ ಭತ್ತವನ್ನ ಯಾಂತ್ರೀಕರಣದಿಂದ ಕುಯಿಲು ಮಾಡ್ತೀವಿ. ಅದರಿಂದ ಹೊರಬಿದ್ದಂತ ಒಣ ಹುಲ್ಲನ್ನ ಈ ಒಂದು ಯಂತ್ರ ಅದನ್ನು ತೆಗೆದುಕೊಂಡು ಬಂಡಲ್ ರೂಪದಲ್ಲಿ ಕಟ್ಟಕ್ಕಂಥದ್ದು, ಅದು ನಾವು ಬೇಲಿಂಗ್ ಅಂತ ಹೇಳ್ತೀವಿ, ಬೇಲಿಂಗ್ ಟೆಕ್ನಾಲಜಿ ಅಂತ. ಮುಂದೆ ರೂಪದಲ್ಲಿ ಅದನ್ನ ಸ್ವಲ್ಪ ಒತ್ತಡೀಕರಣ ಮಾಡ್ಬಿಟ್ಟು ಅದನ್ನ ಕಟ್ತಕ್ಕಂಥದ್ದು. ಇದರಿಂದ ನಮ್ಗೆ ಉಪಯೋಗ ಏನಪ್ಪಾ ಅಂತಂದ್ರೆ,

गमछे या कपड़े से ढक कर रखें। आँख, कान, नाक, मुंह न छुएं। आपस में दो गज की दूरी बनाए रखें।